ನಿಮ್ಮೆಲ್ಲರ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ. ಏಪ್ರಿಲ್ 2016 ಭಾರತ ಸರ್ಕಾರ ಒಂದು ಅಂತರ ಸಚಿವಾಲಯದ ಸಮಿತಿಯನ್ನ ಮಾಡಿ ಈ ರೈತರ ಆದಾಯವನ್ನ ನಾವು ದ್ವಿಗುಣಗೊಳಿಸಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಹಾಕಿದಾಗ ಸದರಿ ಸಮಿತಿ ಸೆಪ್ಟೆಂಬರ್ 2018 ಒಂದು ವರದಿಯನ್ನ ಸಲ್ಲಿಕೆ ಮಾಡುತ್ತೆ. ಅಂದ್ರೆ ಏನು ದ್ವಿಗುಣ ಆಗಬೇಕು ಅಂತಂದ್ರೆ ಈ ತರದ ಬದಲಾವಣೆಗಳನ್ನ ತಂದ್ರೆ ಬಹುಶಃ ರೈತರ ಆದಾಯ ದ್ವಿಗುಣ ಆಗತ್ತೆ ಅನ್ನೋದು ಆ ಒಂದು ಅಂತರ ಸಚಿವಾಲಯದ ಸಮಿತಿ ಏನಿತ್ತು ಉನ್ನತ ಮಟ್ಟದ ಸಮಿತಿ ಸಭೆಯ ಕೆಲವೊಂದು ತೀರ್ಮಾನಗಳನ್ನ ಸಮಿತಿ ಸರ್ಕಾರದ ಮುಂದೆ ಇಡುತ್ತೆ. ಆ ಪ್ರಕಾರ ಏನಾಗಬೇಕು ಅಂತ ಹೇಳಿದ್ರೆ ಉತ್ಪಾದಕತೆಯಲ್ಲಿ ಹೆಚ್ಚಳವಾಗಬೇಕು ಅನ್ನೋದು ಆ ಸಮಿತಿಯ ಒಂದು ಶಿಫಾರಸಾಗಿದೆ. ಮತ್ತು ಜಾನುವಾರು ಉತ್ಪಾದಕತೆಯಲ್ಲಿ ಹೆಚ್ಚಳ ಆಗಬೇಕು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಉತ್ಪಾದಕತೆ ಅಂತ ಹೇಳಿದ್ರೆ ಪ್ರೊಡಕ್ಟಿವಿಟಿ, ಅಂದ್ರೆ ಒಂದು ಎಕರೆ ಪ್ರದೇಶಕ್ಕೆ ನಾವೇನು ಬೆಳೀತಾ ಇದ್ದೀವಿ ಅದು ಜಾಸ್ತಿ ಆಗಬೇಕು. ಒಟ್ಟಾರೆ ಉತ್ಪನ್ನ ಜಾಸ್ತಿ ಆಗೋದು ಬೇರೆ, ಈಗ ಉತ್ಪಾದಕತೆ ಜಾಸ್ತಿ ಮಾಡಬೇಕು ಅನ್ನೋದು ಆ ಸಮಿತಿ ಸಭೆಯ ಶಿಫಾರಸಾಗಿರುತ್ತೆ. ಮತ್ತು ರೈತರ ಉತ್ಪನ್ನಗಳಿಗೆ ಒಂದು ಲಾಭದಾಯಕವಾದ ಒಂದು ಬೆಲೆಯನ್ನ ಕೊಡಬೇಕು ಮತ್ತು ಬೆಳೆಯ ತೀವ್ರತೆಯಲ್ಲಿ ಹೆಚ್ಚಳ ಆಗಬೇಕು ಅನ್ನೋದು ಸಮಿತಿಯ ಮತ್ತೊಂದು ಪ್ರಮುಖ ಶಿಫಾರಸು. ಅಂದ್ರೆ ಕ್ರಾಪಿಂಗ್ ಇಂಟೆನ್ಸಿಟಿ ಜಾಸ್ತಿ ಆಗಬೇಕಂತ. ಈಗ ಒಂದು ಪ್ರದೇಶದಲ್ಲಿ ಒಂದೇ ತರದ ಬೆಳೆಯನ್ನ ಬೆಳೆದು ಅಥವಾ ಯಾವುದೋ ಒಂದು ಬೆಳೆಯನ್ನ ಬೆಳೆಯೋದಕ್ಕಿಂತನೂ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೆಗಳನ್ನ ಬೆಳೆದು ಕ್ರಾಪಿಂಗ್ ಇಂಟೆನ್ಸಿಟಿ ಏನಂದ್ರೆ ನೆಟ್ ಕ್ರಾಪ್ಡ್ ಏರಿಯಾ ಓವರ್ ಗ್ರಾಸ್ ಕ್ರಾಪ್ಡ್ ಏರಿಯಾ ಜಾಸ್ತಿ ಆಗಬೇಕು ಅನ್ನೋದು ಅದನ್ನ ಸಮಿತಿ ಶಿಫಾರಸು ಮಾಡುತ್ತೆ ಆಕ್ಚುಲಿ. ಮತ್ತು ಹೆಚ್ಚಿನ ಕೃಷಿ ಉತ್ಪನ್ನಗಳು ಮೌಲ್ಯವರ್ಧನೆಗೊಳ್ಳಬೇಕು, ಇದರಿಂದ ನಾವು ರೈತರ ಉತ್ಪಾದನೆಯನ್ನ ಅಥವಾ ರೈತರ ಆದಾಯವನ್ನ ನಾವು ದ್ವಿಗುಣಗೊಳಿಸಬಹುದು ಅನ್ನೋದು ಆ ಸಮಿತಿಯ ಶಿಫಾರಸು ಆಗಿರುತ್ತೆ. ಆ ಶಿಫಾರಸನ್ನ ಬಹಳ ಪಾಸಿಟಿವ್ ಆಗಿ ತಗೊಂಡಂತ ಸರ್ಕಾರ ಈ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಹೋಗುತ್ತೆ. 2015-16 ನಮಗೆ ಕೃಷಿ ಬಜೆಟ್ನಲ್ಲಿ 25,460 ಕೋಟಿ ಇದ್ರು, 2022-23 138,550 ಕೋಟಿ ಕೃಷಿಗಾಗಿ ಮೀಸಲಿಟ್ಟಿದೆ ಸರ್ಕಾರ. ಇದು ಒಂದು ತೀರ್ಮಾನ. ಮತ್ತು ಈ ಆದಾಯವನ್ನ ನಾವು ದ್ವಿಗುಣಗೊಳಿಸಬೇಕು ಅಂತ ಹೇಳಿದ್ರೆ ಕೇವಲ ಯಾವ್ದೋ ಒಂದು ಸೆಕ್ಟರ್ಗೆ ಅಥವಾ ಯಾವ್ದೋ ಒಂದು ಕಾರ್ಯಕ್ರಮವನ್ನ ಕೊಟ್ಟರೆ ಸಾಧ್ಯ ಇಲ್ಲ ಅಂತೇಳಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಪಟ್ಟಿದೆ. ಅದರ ಒಂದು ಭಾಗನೇ ನೀವೇನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನೀವು ಇಲಾಖೆಯಿಂದ ರೈತರು ಪ್ರತಿ ಕಂತಿನಲ್ಲಿ 2,000 ರೂಪಾಯಿದಂತೆ ಒಟ್ಟು 3 ಕಂತು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ 2 ಕಂತು, ಇದೇನು 2,000 ರೂಪಾಯಿ ಹಣ ಬಿಡುಗಡೆ ಬರ್ತಾ ಇದೆ. ಇದು ಆ ಕೇಂದ್ರ ಸಮಿತಿ ಶಿಫಾರಸು ಮಾಡಿದ ಮೇರೆಗೆ ಅನುಷ್ಠಾನಗೊಂಡಂತ ಕಾರ್ಯಕ್ರಮ ಆಕ್ಚುಲಿ. ಆ ಮುಖಾಂತರ ನಿಮಗೆ ಒಟ್ಟಾರೆ ರೈತರಿಗೆ ಇಲ್ಲಿವರೆಗೆ 2,00,000 ಕೋಟಿಯನ್ನ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಇದಲ್ದಲೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, 2016 ಪ್ರಾರಂಭ ಆದಂತ PMFBY ಯೋಜನೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇದರ ಯೋಜನೆಯೆಲ್ಲ ಮಾರ್ಗಸೂಚಿಯಲ್ಲಿ ಕೆಲವೊಂದು ಬದಲಾವಣೆಯನ್ನ ತರಬೇಕು ಮತ್ತು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಇದು ಅನುಷ್ಠಾನಗೊಳ್ಳಬೇಕು ಅಂತೇಳಿ ಎಲ್ಲ ರೈತರದ್ದು ಕೂಡ ಡಿಮ್ಯಾಂಡ್ ಇದೆ. ಮಾರ್ಗಸೂಚಿಯಲ್ಲೇ ಬದಲಾವಣೆ ಏನು ಅಂತ ಹೇಳಿದ್ರೆ ಅಲ್ಲಿ ಏನು ಸರಾಸರಿ 7 ವರ್ಷದ ಇಳುವರಿಯನ್ನು ತಕೊಂಡು ವಾಸ್ತವಿಕ ಇಳುವರಿಯೊಂದಿಗೆ ಕಂಪೇರ್ ಮಾಡಿ ನಿಮಗೆ ಕ್ಲೈಮ್ ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಮಾರ್ಗಸೂಚಿಯ ಬದಲಾವಣೆ ಆಗಬೇಕು, ಹೊಸ ರೀತಿಯ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ಬರಬೇಕು ಅನ್ನೋದು ಎಲ್ಲರೂ ರೈತರ ಒತ್ತಾಯ ಆಗಿದೆ. ಇದರ ನಡುವೆನೂ ಕೂಡ ಇಲ್ಲಿವರೆಗೆ 2016-2023 25,185 ಕೋಟಿಯಷ್ಟು ಪ್ರೀಮಿಯಂ ಅನ್ನ ರೈತರು ಕಟ್ಟಿದ್ದಾರೆ ಮತ್ತು 124,225 ಕೋಟಿಯಷ್ಟು ಬೆಳೆ ಪರಿಹಾರ ನಷ್ಟವನ್ನ ಸರ್ಕಾರ ಭರಿಸಿಕೊಟ್ಟಿದೆ. ಅಂದ್ರೆ ನಮ್ಮ ಪ್ರತಿ 100 ರೂಪಾಯಿ 500 ರೂಪಾಯಿ ರೂಪದಲ್ಲಿ ಹೊರಗೆ ಬಂದಿದೆ ಅಂತೇಳಿ, ರೈತರಿಗೆ ಅನುಕೂಲಕರವೂ ಆಗಿದೆ ಅಂತೇಳಿ. ಈ ಯೋಜನೆಯ ಪ್ಲಸ್ ಅಂಡ್ ಮೈನಸ್ ಏನೇ ಇರಲಿ, ಒಟ್ಟಾರೆ PMFY ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ನಮಗೆ ಪ್ರತಿ 100 ರೂಪಾಯಿ ಏನು ರೈತ ಪ್ರೀಮಿಯಂ ಕಟ್ಟಿದ್ದಾನೆ ಅದಕ್ಕೆ 500 ರೂಪಾಯಿ ವಾಪಸ್ ಬಂದಿದೆ. ಈ ಲೆಕ್ಕದೊಳಗೆ ಒಟ್ಟು 124,225 ಕೋಟಿ ರೈತರ ಖಾತೆಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಬೆಳೆ ನಷ್ಟ ಪರಿಹಾರದ ರೂಪದಲ್ಲಿ ರೈತರ ಖಾತೆಗೆ ನೇರವಾಗಿ ಜಮಾ ಆಗಿದೆ. ಮತ್ತು ಕೃಷಿ ಕ್ಷೇತ್ರಕ್ಕೆ ಸಾಂಸ್ಥಿಕ ಸಾಲವನ್ನ ಕೊಡ್ತಕ್ಕಂಥ ಕೆಲಸವನ್ನ ಕೂಡ ಸರ್ಕಾರ ಮಾಡ್ತಾ ಬಂದಿದೆ. ಸುಮಾರು 8.5 ಲಕ್ಷ ಕೋಟಿ ಏನು 2015-16 ಇದು ಇತ್ತು, 2022-23 18.5 ಲಕ್ಷ ಕೋಟಿಯಷ್ಟು ಸಾಂಸ್ಥಿಕ ಸಾಲವನ್ನ ಕೃಷಿ ಕ್ಷೇತ್ರಕ್ಕೆ ವಿವಿಧ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಬಂದಿದೆ ಮತ್ತು ನಾವೇನು ಇವತ್ತು ಇದು ನಾಲ್ಕನೇದು, ಐದನೇ ಶಿಫಾರಸು ಏನು ಅಂದ್ರೆ ಆ ಶಿಫಾರಸಿನ ಅನ್ವಯ ಮತ್ತೊಂದು ಕಾರ್ಯಕ್ರಮ ಏನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ MSP ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ನಲ್ಲಿ ರೈತರಿಂದ ಉತ್ಪನ್ನಗಳನ್ನ ನೇರವಾಗಿ ಸರ್ಕಾರ ಖರೀದಿ ಮಾಡ್ತಾ ಇದೆ. ಈಗ ಯಾವ ಆಧಾರದ ಮೇಲೆ ಖರೀದಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳೆಯನ್ನ ತೆಗೆದುಕೊಳ್ಳೋದಕ್ಕೆ 100 ರೂಪಾಯಿಯಷ್ಟು ಖರ್ಚಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಮನವರಿಕೆ ಆದ್ರೆ ಅದನ್ನ 150 ರೂಪಾಯಿನಲ್ಲಿ ಅಂದ್ರೆ ಒಟ್ಟು ನಿಮ್ಮ ವೆಚ್ಚ ಅಂದ್ರೆ ನಿಮ್ಗೆ ಎಲ್ಲಾ ಆ ಉತ್ಪನ್ನವನ್ನ ತೆಗೆದಕ್ಕೆ ಉತ್ಪಾದನಾ ವೆಚ್ಚದ 1.5 ಪಟ್ಟಿನಷ್ಟು ಹಣವನ್ನ MSPಯಲ್ಲಿ ಬರೆಸಿ ರೈತರಿಂದ ನೇರವಾಗಿ ಖರೀದಿ ಮಾಡತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಬಂದಿದೆ. ಮತ್ತು ಸಾವಯವ ಕೃಷಿಗೆ ಉತ್ತೇಜನವನ್ನ ನಮ್ಮಲ್ಲಿ ಇಲಾಖೆ ಮುಖಾಂತರ ಬಹಳ ವರ್ಷಗಳಿಂದ PKVY ಅಂತೇಳಿ ಒಂದು ಯೋಜನೆ ಪ್ರಾರಂಭ ಆಗಿದೆ, ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಅಂತೇಳಿ. ಯಾರು ಅನುಗಾರರಿದ್ದೀರಿ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ, ಪಾರಂಪರಿಕ ಕೃಷಿ ಯೋಜನೆಯೊಳಗೆ ಇದುವರೆಗೆ 6.53 ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶವನ್ನ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಇತರೆ ಕೃಷಿಯಿಂದ ಸಾವಯವ ಕೃಷಿಗೆ ಬದಲಾವಣೆಯನ್ನ ಮಾಡಿದ್ದೇವೆ. ಇದೆಲ್ಲವೂ ಕೂಡ ಈ ಸಮಿತಿ ಶಿಫಾರಸಿನ ಮೇಲೆ ಆಗಿರತಕ್ಕಂಥ ಕೆಲಸಗಳು ಅನ್ನೋದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಪರ್ ಡ್ರಾಪ್ ಮೋರ್ ಕ್ರಾಪ್, ಇದು ಪ್ರಧಾನ ಮಂತ್ರಿಯವರ ಬಹಳ ಜನಪ್ರಿಯ ಯೋಜನೆ. ಅಂದ್ರೆ ನಾವು ಪ್ರತಿ ಹನಿಯನ್ನ ನೀರನ್ನ ಬಳಕೆ ಮಾಡಿ ಅದರಿಂದ ಹೆಚ್ಚು ಉತ್ಪಾದನೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಪರ್ ಡ್ರಾಪ್ ಮೋರ್ ಕ್ರಾಪ್ ನಲ್ಲಿ ಇದುವರೆಗೆ 69.55 ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶವನ್ನ ಈಗಾಗಲೇ ಸರ್ಕಾರ ಸೂಕ್ಷ್ಮ ನೀರಾವರಿ ನಿಧಿ ಅಂತೇಳಿ ಒಂದು ಪ್ರಾರಂಭ ಮಾಡಿದೆ. ಈಗ ಏನ್ ನೀವು ಸ್ಪ್ರಿಂಕ್ಲರ್ ಸೆಟ್ ಅನ್ನ ಮತ್ತು ಈ ಡ್ರಿಪ್ ಅನ್ನ ಇಲಾಖೆಯಿಂದ ನೇರವಾಗಿ ತರ್ತಾ ಇದ್ದೀರಿ, ಅದಕ್ಕೆ 90% ಸಬ್ಸಿಡಿ ಇದೆ, ನಿಮ್ಗೆಲ್ರಿಗೂ ಗೊತ್ತಿದೆ ರೈತರಿಗಿದ್ದು. ಇಷ್ಟಕ್ಕೆಲ್ಲ ಕಾರಣ ಅಂತಂದ್ರೆ ಅಲ್ಲಿ ಸರ್ಕಾರದಿಂದ ಇದಕ್ಕಂತಾನೆ ಸೂಕ್ಷ್ಮ ನೀರಾವರಿ ಸುತ್ತು ನಿಧಿ ಅಲ್ಲಿ ಇರೋದ್ರಿಂದ ನಿಮ್ಗೆ ಅಷ್ಟು ಕಡಿಮೆ ರೇಟ್ ನಲ್ಲಿ. ಉದಾಹರಣೆಗೆ 1 ಹೆಕ್ಟರ್ ಪ್ರದೇಶಕ್ಕೆ 2.5 ಇಂಚಿಂದು ಅಥವಾ 2 ಇಂಚಿಂದು ನೀವು ಸ್ಪ್ರಿಂಕ್ಲರ್ ಸೆಟ್ ತರಬೇಕು ಅಂತ ಹೇಳಿದ್ರೆ ಕೇವಲ ನೀವು 1800 ರೂಪಾಯಿಂದ 2000 ರೂಪಾಯಿ ಇಲಾಖೆಗೆ ಕೊಟ್ಟು ನೀವು 30 ಪೈಪ್ 5 ಜೆಟ್ ಇರತಕ್ಕಂಥದ್ದನ್ನ ತರ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ 90% ಸಹಾಯಧನವನ್ನ ನಮ್ಮ ಸರ್ಕಾರ ಭರಿಸ್ತಾ ಇದೆ, ಇನ್ನ ಕೇವಲ 10%ನಷ್ಟು ರೈತರು ಕೊಡ್ತಾ ಇದ್ದೀರಿ. ಇದು ಸರ್ಕಾರದ ಸಾಧನೆ ಆಗಿದೆ ಮತ್ತು ಸರ್ಕಾರ ಈ ನಿಟ್ಟಿನೊಳಗೆ ನಿಮ್ಮ ಆದಾಯವನ್ನ ದ್ವಿಗುಣಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ವಿಷಯವನ್ನ ನಿಮ್ಮೆಲ್ರಿಗೂ ಮನವರಿಕೆ ಮಾಡೋ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಇದಲ್ದಲೆ ಇತ್ತೀಚಿನ ದಿನಗಳಲ್ಲಿ FPOsಗಳ ಬಗ್ಗೆ ತಾವೆಲ್ಲರೂ ಕೇಳಿರ್ತೀರಿ. ಈ FPOs ಹೊಸ ಕಾನ್ಸೆಪ್ಟ್ ಪ್ರಾರಂಭ ಆಗಿದ್ದೆ ಕೇಂದ್ರ ಸರ್ಕಾರದ 10,000 FPOs ಅಂತಕ್ಕಂತ ಒಂದು ಕಾರ್ಯಕ್ರಮ ಬಂತು. ಅದಾದ್ಮೇಲೆ ರಾಜ್ಯ ಸರ್ಕಾರದಿಂದ ನಾವು RKVY ಕಾರ್ಯಕ್ರಮದಲ್ಲೂ ಸಹಿತ ನಾವು FPOಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಅಮೃತ್ ಯೋಜನೆಯಲ್ಲಿ FPOಗಳನ್ನ ಮಾಡ್ತಕ್ಕಂಥದ್ದು ಬೇರೆ ಬೇರೆ FPOಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಮೊದಲ ಬಾರಿಗೆ ಈ ಚಿಂತನೆ ಪ್ರಾರಂಭ ಆಗಿದ್ದು ಕೇಂದ್ರ ಸರ್ಕಾರದ 10,000 FPOsಗಳನ್ನ ಪ್ರಾರಂಭ ಮಾಡಿದಾಗ. ಈ ರೀತಿ FPOಗಳನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ಸುಮಾರು 10,000ದಲ್ಲಿ ಈಗಾಗಲೇ 3,855 FPOಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ಕೆಲವೊಂದು FPOಗಳು ಕೋಟಿ ವಹಿವಾಟನ್ನು ಕೂಡ ದಾಟಿದ್ದಾವೆ, ಸಾಕಷ್ಟು FPOಗಳು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ತಮ್ಮ ಉತ್ಪನ್ನಗಳಿಗೆ ರೈತರೇ ಬೆಲೆ ನಿಗದಿಪಡಿಸಿಕೊಳ್ತಕ್ಕಂತ ಮತ್ತು ರೈತರ ನಿರೀಕ್ಷೆಗೆ ತಕ್ಕಂತ ಬೆಲೆಯನ್ನ ಬೇರೆಯವರಿಂದ ಕೊಡಿಸ್ತಕ್ಕಂತ ವ್ಯವಸ್ಥೆಯನ್ನ ಸರ್ಕಾರ ಬೇರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಮಾಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಆ ನಿಟ್ಟಿನೊಳಗೆ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅನ್ನೋ ವಿಷಯವನ್ನ ನಾನು ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ರಾಷ್ಟ್ರೀಯ ಜೇನು ಸಾಕಾಣೆ ಮತ್ತು ಜೇನು ಮಿಷಿನ್ ಅಂತಕ್ಕಂತ ಕಾರ್ಯಕ್ರಮ ಇದೆ, ಇದರಲ್ಲೂ ಸಹಿತ ಹಲವಾರು ರೈತರು ಸಹಾಯವನ್ನ ಪಡ್ಕೊಂಡಿದ್ದಾರೆ. ಒಟ್ಟು 139.23 ಕೋಟಿಯಷ್ಟು ರಾಷ್ಟ್ರೀಯ ಜೇನು ಸಾಕಾಣಿಕೆ ಮತ್ತು ಜೇನು ಮಿಷಿನ್ ಮುಖಾಂತರ ರೈತರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದೆ. ಮತ್ತೆ ಕೃಷಿ ಯಾಂತ್ರೀಕರಣ ಯೋಜನೆ ತಮ್ಮೆಲ್ರಿಗೂ ಗೊತ್ತಿರುವಂತದ್ದೇ, ಮತ್ತು ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದೀರಿ ಮತ್ತು ರೈತರು ಯಾರಿದ್ದೀರಿ ಇಲಾಖೆಯಲ್ಲಿ ಈಗೇನು ಜನರಲ್ ರೈತರಿದ್ದೀರಿ ಅವರಿಗೆ 50% ಮತ್ತು SC/ST ರೈತರಿದ್ದೀರಿ 90% ಸಹಾಯಧನವನ್ನ ಮುಖಾಂತರ ಕೃಷಿ ಯಾಂತ್ರೀಕರಣ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಇದಕ್ಕೆ ಸುಮಾರು 18,824 ಕಸ್ಟಮ್ ಬಾಡಿಗೆ ಕೇಂದ್ರಗಳು ಸಹಿತ ಇವತ್ತು ದೇಶದಲ್ಲಿ ನಡೀತಾ ಇದಾವೆ. 403 ಹೈಟೆಕ್ ಕೃಷಿ ಹಬ್ಗಳು ಕೆಲಸ ಮಾಡ್ತಾ ಇದೆ. 16,791 ರೈತರಿಗೆ ಈ ಕೃಷಿ ಬ್ಯಾಂಕ್ ಗಳಂತೇಳಿ ಕೊಡ್ತಾ ಇದ್ದೀವಿ. ಕೃಷಿ ಯಂತ್ರೋಪಕರಣಗಳ ಬ್ಯಾಂಕ್ ಅಂತೇಳಿ ನಾವು ಸುಮಾರು 2 ಲಕ್ಷ ನಿಮ್ ಕಡೆಯಿಂದ ಬಂದ್ರೆ 8 ಲಕ್ಷ ನಾವು ಇಲಾಖೆಯಿಂದ ಕೊಟ್ಟು ಒಟ್ಟು 10 ಲಕ್ಷದ ಕೃಷಿ ಉಪಕರಣಗಳನ್ನ ತಂದು ರೈತರಿಗೆ ಒಂದು ಸಂಘದ ರೂಪದಲ್ಲಿ ಬೇರೆ ಬೇರೆಯವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಆ ಕೆಲಸವನ್ನು ಸಹಿತ ಈ ಏನು ರೈತರ ಆದಾಯ ದ್ವಿಗುಣಗೊಳ್ಳಬೇಕು ಅಂತೇಳಿ ಒಂದು ಸಮಿತಿ ಶಿಫಾರಸು ಮಾಡಿತ್ತು. ಆ ಶಿಫಾರಸಿನ ಮೇರೆಗೆ ಆಗಿರತಕ್ಕಂಥ ಕೆಲಸಗಳು ಮತ್ತು ರೈತರಿಗೆ ಏನು ಇದುವರೆಗೆ ಆರೋಗ್ಯ ಕಾರ್ಡ್ಗಳನ್ನು ನಾವು ಕೊಟ್ಟಿದ್ದೇವೆ, ಸುಮಾರು 22 ಕೋಟಿ ವೆಚ್ಚವನ್ನು ಮಾಡಿ ಸೈಕಲ್ 1 ಮತ್ತು ಸೈಕಲ್ 2 ಅಂತೇಳಿ ಎರಡು ಹಂತದಲ್ಲಿ ರೈತರಿಗೆ ನಾವು ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ದೇವೆ. ಇದು ಸಮಿತಿಯ ಶಿಫಾರಸಿನ ಮೇರೆಗೆ ಆಗಿರತಕ್ಕಂಥ ಕೆಲಸ. ಮತ್ತು ಈ ಮಾರುಕಟ್ಟೆ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಈ ಮಾರುಕಟ್ಟೆಯು ಸಹಿತ ಹೊಸದಾಗಿ 2016 ನಂತರ ರೈತರ ಆದಾಯ ದ್ವಿಗುಣಗೊಳಿಸೋದಕ್ಕೆ ಹೊಸ ಯೋಜನೆಯನ್ನ ತಂದಿದ್ದರ ಪರಿಣಾಮ ನೀವೆಲ್ಲರೂ ಈ ಮಾರುಕಟ್ಟೆಯ ಉಪಯೋಗವನ್ನ ಪಡ್ಕೋತಾ ಇದ್ದೀರಿ. ಮತ್ತು ಈ AAF ಅಂತೇಳಿ ಒಂದು ಯೋಜನೆ ಇದೆ. ಬಹುಶಃ ಬಹಳಷ್ಟು ಜನರಿಗೆ ರೈತರಿಗೆ ಈ ಯೋಜನೆ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತೇಳಿ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ನಮ್ಮ PMFME ಅಂತೇಳಿ ಮತ್ತೊಂದು ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತೇಳಿ. AAF ನಲ್ಲಿ ಏನು ಅಂತೇಳಿ ಹೇಳಿದ್ರೆ, ನಿಮಗೆ ಕೃಷಿ ಪತ್ತಿನ ಬ್ಯಾಂಕ್ಗಳು ಏನು ಮಾಡ್ಕೊಂಡಿದ್ದೀರಿ, ಅವರು ಹೆಚ್ಚಿನ ಉಪಯೋಗವನ್ನ ಈ AAF ನಲ್ಲಿ ಪಡ್ಕೊಂಡಿದ್ದಾರೆ. ಆಕ್ಚುಲಿ ಎಲ್ಲಿ ಈ ಉತ್ಪನ್ನಗಳನ್ನ ನಾವು ಗೋಡೌನ್ ಮುಖಾಂತರ ಅಥವಾ ಬೇರೆ ಗೋಡೌನ್ ಮಾಡೋದಕ್ಕೆ ನಿಮಗೆ ಹಣದ ಸಹಾಯವನ್ನ ಈ AAF ಯೋಜನೆಯಲ್ಲಿ ಸರ್ಕಾರ ಮಾಡ್ತಾ ಬಂದಿದೆ. ಆಕ್ಚುಲಿ ಇದರಲ್ಲಿ ನಿಮಗೆ ವೇವ್ ಆಫ್ ಇರುತ್ತದೆ. ಆಕ್ಚುಲಿ 3% ಇಂಟ್ರೆಸ್ಟ್ ಓವರ್ ಪ್ರಿನ್ಸಿಪಲ್ ನಿಮಗೆ ವೇವ್ ಆಫ್ ಇರುತ್ತೆ. ಇವನ್ PMFME ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತೇಳಿ ನೀವು ಯಾವುದೇ ಸಂಸ್ಕರಣೆ, ಮೊದಲು ಅದು ODOP ಅಂತೇಳಿ ಸ್ಕೀಮ್ ಜೊತೆ ಮಿಕ್ಸ್ ಮಾಡಿದ್ರು, ಅಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ. ಯಾವುದೇ ಒಂದು ಜಿಲ್ಲೆನಲ್ಲಿ ಯಾವುದೇ ಒಂದು ಉತ್ಪನ್ನದಕ್ಕೆ ಅಷ್ಟೇ ಅವಕಾಶ ಇತ್ತು. ಈಗ ಉದಾಹರಣೆಗೆ ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂತ ಬೆಳೆ ಅಂತೇಳಿ ಹೇಳಿದ್ರೆ ಶೇಂಗಾ. ಅಲ್ಲಿ ಸುಮಾರು 140,000 ಹೆಕ್ಟರ್ನಷ್ಟು ಶೇಂಗಾನೆ ಬರುತ್ತೆ. ಅಲ್ಲಿ ಬರ್ತಕ್ಕಂತ 330,000 ಹೆಕ್ಟರ್ನೊಳಗೆ ಶೇಂಗಾ ಉತ್ಪನ್ನಗಳನ್ನ ಮಾಡಿದ್ರೆ ಮಾತ್ರ PMFE ಯೋಜನೆ ಅಡಿ ಅವಕಾಶ ಇತ್ತು. ಅದೇ ರೀತಿ ಈಗ ಉದಾಹರಣೆಗೆ ಬಾಗಲಕೋಟೆನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬೆಲ್ಲ ಅಲ್ಲಿಯ ಪ್ರಮುಖ ಉತ್ಪನ್ನ, ಅಂದ್ರೆ ನಮ್ಮ ಶುಗರ್ ಕೇನ್ ಬೆಳೆಯನ್ನ ಬೆಳೆದು ಅದರಿಂದ ಉತ್ಪನ್ನಗಳನ್ನು ತೆಗಿತಾರೆ, ಅದಕ್ಕೆ ಮಾತ್ರ ಅವಕಾಶ ಇತ್ತು. ಈಗ ನಾವು ದೇ ಆರ್ ಲಿಬರಲೈಸ್ಡ್ ದಟ್, ಅಂದ್ರೆ ನೀವು ಯಾವುದೇ ಸಂಸ್ಕರಣೆಯನ್ನ ಮಾಡಿದ್ರೂ ಸಹಿತ PMFME ಯೋಜನೆ ಅಡಿ ನೀವು ಫಲಾನುಭವಿ ಆಗೋದಕ್ಕೆ ಅವಕಾಶ ಇದೆ. ಮತ್ತು ಇದರಲ್ಲಿ ಮೊದಲು 35% ಇತ್ತು ಸಬ್ಸಿಡಿ, ಈಗ 50% ಮಾಡಿದ್ದಾರೆ. ಮತ್ತು ಇದು ಮ್ಯಾಕ್ಸಿಮಮ್ 30 ಲಕ್ಷ ತನಕ, ಅಂದ್ರೆ 15 ಲಕ್ಷ ಸಬ್ಸಿಡಿಯನ್ನ ನೇರವಾಗಿ ರೈತರ ಖಾತೆಗೆ ಅಥವಾ ಫಲಾನುಭವಿಗಳ ಖಾತೆಗೆ ಬ್ಯಾಕ್ ಎಂಡ್ ಸಬ್ಸಿಡಿ ರೂಪದಲ್ಲಿ ಬರುತ್ತೆ. ಇದರ ಸದುಪಯೋಗವನ್ನ ಪಡ್ಕೊಳ್ಳೋದಕ್ಕೂ ತಮಗೆ ಅವಕಾಶ ಇದೆ. ಈ ಯೋಜನೆಯನ್ನ ನೋಟ್ ಮಾಡಿಕೊಡ್ರಿ, PMFME ಅಂತೇಳಿ, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ನಮ್ಮಲ್ಲಿ ಒಂದು ಸಂಸ್ಥೆ ಇರುತ್ತೆ, ಕಪೆಕ್ ಅಂತೇಳಿ, ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತೇಳಿ. ಆ ಸಂಸ್ಥೆ ಮುಖಾಂತರ ನಿಮಗೆ ಸಬ್ಸಿಡಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗತ್ತೆ. ಆ ನಿಟ್ಟಿನೊಳಗೆ ರೈತರು ಇವಾಗ ಅಟ್ಲೀಸ್ಟ್ PMFME ಯೋಜನೆಯ ಒಂದು ಸದುಪಯೋಗವನ್ನು ಪಡ್ಕೋಬೇಕು. ಇದು ಕೂಡ ಏನು ನಮ್ಮ 2018 ಸೆಪ್ಟೆಂಬರ್ ನಲ್ಲಿ ನಮ್ಮ ಅಂತರ್ ಸಚಿವಾಲಯದ ಸಮಿತಿ ಶಿಫಾರಸು ಮಾಡಿತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸೋದಕ್ಕೆ, ಆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಈ ಕಿಸಾನ್ ರೈಲನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಉಪಯೋಗವನ್ನು ಸಹಿತ ಎಲ್ಲ ರೈತರು ಪಡ್ಕೋಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಸಹಿತ ಸೆಕೆಂಡರಿ ನಿರ್ದೇಶನಾಲಯವನ್ನ ಪ್ರಾರಂಭ ಮಾಡುತ್ತೆ. ಒಟ್ಟಾರೆ ಏನು ಅಂತೇಳಿ ಹೇಳಿದ್ರೆ, ಈ ಸ್ಥಳೀಯ ಮಾನವ ಸಂಪನ್ಮೂಲ ಮತ್ತು ಕೌಶಲ್ಯಗಳನ್ನ ಬಳಸಿ ಮೌಲ್ಯವರ್ಧನೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಕೃಷಿ ಉತ್ಪನ್ನಗಳನ್ನ ಯಾಸ್ ಎ ರಾ ಮಾರಾಟ ಮಾಡ್ತಾ ಇದ್ದೇವೆ. ರಾಗಿ ಮಾಡಿದ್ರೆ ರಾಗಿಯನ್ನು ಮಾರಾಟ ಮಾಡೋದು, ಅಥವಾ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೀತಾರೆ. ಸಿರಿಧಾನ್ಯಗಳು ಅಂತೇಳಿ ಹೇಳಿದ್ರೆ ನಮ್ಮ ನವಣೆ, ಸಾಮೆ, ಆರ್ಕ, ಬರಗು, ಊದ್ಲು, ಈ ತರದಕ್ಕೆ ಸಿರಿಧಾನ್ಯ ಅಂತಾರೆ. ಈ ತರದ ಸಿರಿಧಾನ್ಯಗಳನ್ನ ಬೆಳೆಯೋದಲ್ಲಿ ಚಿತ್ರದುರ್ಗ ಜಿಲ್ಲೆ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿ ಇದೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಸುಮಾರು 30,000 ಹೆಕ್ಟರ್ನಷ್ಟು ಪ್ರದೇಶದಲ್ಲಿ ಸಿರಿಧಾನ್ಯದ ಬೆಳೆ ಆವರಿಸಿಕೊಂಡಿದೆ. ಅದರಲ್ಲಿ 16,000 ಹೆಕ್ಟರ್ಗೂ ಹೆಚ್ಚಿನ ಪ್ರದೇಶ ಚಿತ್ರದುರ್ಗ ಜಿಲ್ಲೆ ಒಂದರಲ್ಲೇ ಬರುತ್ತೆ. 50%ಗಿಂತ ಜಾಸ್ತಿ ನಾವು ಸಿರಿಧಾನ್ಯ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಚಿತ್ರದುರ್ಗದಲ್ಲಿ. ಇದರ ಸಂಸ್ಕರಣೆಯನ್ನ ಮಾಡಿ ಮಾರಾಟ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಈಗ FPOಗಳ ಮುಖಾಂತರನೂ ಸಹಿತ ಇದೇ ಪ್ರಯತ್ನವನ್ನ ಮಾಡ್ತಾ ಇದೆ ಸರ್ಕಾರ. ಈಗ ಏನು ಈ FPOಗಳು ಮಾರಾಟ ಮಾಡ್ತಾ ಇದ್ದೀರಿ, ಇವೆಲ್ಲವನ್ನ ಸೇರಿ ಸರ್ಕಾರ ಒಂದೇ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡಬೇಕು ಅಂತೇಳಿ ಕೂಡ ಚಿಂತನೆ ಮಾಡ್ತಾ ಇದೆ. ಅದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಹೇಳಿದ್ರೆ, ಯಾವುದೇ ಒಂದು ಪ್ರಾಥಮಿಕ ಕೃಷಿ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿದ್ರೆ ಅತಿ ಹೆಚ್ಚು ಆದಾಯ ಬರುತ್ತೆ, ಆ ಮುಖಾಂತರ ರೈತರ ಆದಾಯ ದ್ವಿಗುಣಗೊಳ್ಳುತ್ತೆ ಅನ್ನೋದು ನಮ್ಮ ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯಾಗಿ ನಮ್ಮ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಪ್ರಾರಂಭ ಆಗಿದೆ. ನಿರ್ದೇಶನಾಲಯ ಏನು ಅಂತೇಳಿ ಹೇಳಿದ್ರೆ, ನಮ್ಮ ಕೃಷಿ ಇಲಾಖೆನಲ್ಲಿ ಏನಿರ್ತಾರೆ, ನಿರ್ದೇಶಕರು ಅನ್ನೋರು ಒಬ್ರು ಇರ್ತಾರೆ, ಅವರ ಕೆಳಗೆ ನಾವೆಲ್ಲರೂ ಕೆಲಸ ಮಾಡ್ತಿರ್ತೀವಿ. ಒಂದು ನಿರ್ದೇಶನಾಲಯ ಪ್ರಾರಂಭ ಮಾಡ್ತಾರೆ ಅಂತೇಳಿ ಹೇಳಿದ್ರೆ, ಇಡೀ ರಾಜ್ಯಕ್ಕೆ ಒಂದು ಸಪರೇಟ್ ವ್ಯವಸ್ಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿಗೊಬ್ರು ಡೈರೆಕ್ಟರ್ ಇರ್ತಾರೆ, ಅಲ್ಲಿ ಅಪರ ಕೃಷಿ ನಿರ್ದೇಶಕರು ಇರ್ತಾರೆ, ಜಂಟಿ ಕೃಷಿ ನಿರ್ದೇಶಕರು ಇರ್ತಾರೆ, ಮತ್ತು ಅವರು ನಿಮಗೆ ಈ ಸೆಕೆಂಡರಿ ಕೃಷಿ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ರೈತರ ಆದಾಯವನ್ನ ಕೃಷಿ ಉತ್ಪನ್ನಗಳ ಸಂಸ್ಕರಣೆಯನ್ನ ಮಾಡಿ ಯಾವ ರೀತಿ ಹೆಚ್ಚಿಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋ ಪ್ರಯತ್ನವನ್ನ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಮಾಡುತ್ತೆ. ಅದರಲ್ಲಿ ಕೇಂದ್ರೀಕೃತ ಚಟುವಟಿಕೆಗಳು ಅನ್ನೋದು ಮೊದಲನೇದು. ಈ ಕೇಂದ್ರೀಕೃತ ಚಟುವಟಿಕೆಗಳಲ್ಲಿ ನೀವು ಏನೆಲ್ಲ ಮಾಡಬಹುದು ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಸಾವಯವ ಗೊಬ್ಬರಗಳ ಉತ್ಪಾದನೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಎರೆಹುಳು ಗೊಬ್ಬರನ್ನು ಕೂಡ ಅಂದ್ರೆ ಸಾವಯವ ಗೊಬ್ಬರದಲ್ಲೇ ಬರುತ್ತದೆ. ಮತ್ತು ಈಗ ಅರಣ್ಯ ತೋಟಗಾರಿಕೆ ಅಥವಾ ಕೃಷಿ, ಹೂವಿನ ನರ್ಸರಿ, ಬಿದಿರು ಕೃಷಿ, ಸಿದ್ದಲಸು ಕೃಷಿ, ಈ ತರದ ಕೃಷಿಯನ್ನು ಸಹಿತ ನಾವು ಸೆಕೆಂಡರಿ ಅಗ್ರಿಕಲ್ಚರ್ನೊಳಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಈ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಪೀಡನಾಶಕಗಳ ಅಂದ್ರೆ ಉತ್ಪಾದನೆಯನ್ನ, ಈಗ ಜೈವಿಕ ಗೊಬ್ಬರ ಅಂತೇಳಿ ಹೇಳಿದ್ರೆ ನೀವೇನು ರೈಸೋಬಿಯಂ, ಅಜೋಸ್ಪೈರಲಮ್, ಮಣ್ಣು ಮತ್ತು ನೀರು ಪರೀಕ್ಷಾ ಘಟಕಗಳನ್ನ ನೀವು ಏನಾದರೂ ನೀವು ಸ್ವಂತಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅದು ಸೆಕೆಂಡರಿ ಕೃಷಿನಲ್ಲಿ ಅವಕಾಶ ಇದೆ. ಮತ್ತು ಪಶು ಆಹಾರ ಮತ್ತು ಮೇವಿನ ಬೆಳೆನ ನೀವು ತಯಾರು ಮಾಡಬೇಕು ಅಂತಿದ್ರೆ, ಪಶು ಆಹಾರ ಘಟಕಗಳನ್ನು ತಾವೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದು ಕೇಂದ್ರೀಕೃತ ಚಟುವಟಿಕೆಗಳ ಅಡಿಯಲ್ಲಿ ನಿಮಗೆ ಅವಕಾಶ ಇದೆ. ಇನ್ನು ಎರಡನೇದೇನು ಅಂತ ಹೇಳಿದ್ರೆ ಕಟಾವು ನಂತರದ ಮೌಲ್ಯವರ್ಧನೆ. ಇದರಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ, ಈಗ ಅರಿಶಿನ ಪುಡಿ ಮಾಡುವಂತವ್ರು, ಉಪ್ಪಿನಕಾಯಿ ಮಾಡುವಂತವ್ರು, ಜಾಮ್ ಮಾಡುವಂತವ್ರು, ಕೆಲವು ಆಯುಷ್ ಔಷಧಗಳನ್ನ ಮಾಡುವಂತವ್ರು, ಬಾಡಿಗೆ ಸೇವಾ ಕೇಂದ್ರಗಳನ್ನ ತೆಗೆಯುವಂತವ್ರು, ಈ ರೀತಿ ಬೇರೆ ಬೇರೆ ಕೆಲಸಗಳನ್ನ ಮಾಡುವಂತವ್ರಿಗೆ ಅವಕಾಶ ಇದೆ. ಇನ್ನ ಪರ್ಯಾಯ ಉದ್ಯಮಗಳಿಗೂ ಸಹಿತ ಇದರಲ್ಲಿ ಪ್ರೋತ್ಸಾಹ ಇದೆ. ಪರ್ಯಾಯ ಉದ್ಯೋಗಗಳು ಅಂದ್ರೆ ಏನು, ಈಗ ಜೇನು ಸಾಕಾಣಿಕೆ ಆಗಿರ್ಬೋದು, ಅದು ಪರ್ಯಾಯ ಉದ್ಯೋಗ. ಅಥವಾ ಬೇವಿನ ಉತ್ಪನ್ನಗಳನ್ನು, ಉದಾಹರಣೆಗೆ ಬೇವಿನ ಹಿಂಡಿ ಮಾಡ್ತಕ್ಕಂಥದ್ದು ಅಥವಾ ಬೇವಿನ ಎಣ್ಣೆ ತೆಗಿತಕ್ಕಂಥದ್ದು, ಇದು ಬೇವಿನ ಉತ್ಪನ್ನಗಳನ್ನ ಮಾಡ್ತಕ್ಕಂಥದ್ದು, ಅಥವಾ ಜೋಳದ ಪುಡಿ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಅದರಿಂದ ಎಥನಾಲ್ ನನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೂ ಸಹಿತ ಅವಕಾಶ ಇದೆ. ಎಲ್ಲಿ ಮೆಕ್ಕೆಜೋಳವನ್ನ ಅತಿ ಹೆಚ್ಚು ಬೆಳೀತಾರೆ, ಪ್ರಮುಖವಾಗಿ ನಮ್ಮ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಅಥವಾ ನಮ್ಮ ಚಿತ್ರದುರ್ಗ ಜಿಲ್ಲೆನೂ ಆಗಿರ್ಬೋದು, ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಲ್ಲಿ ಒಂದು ಎಥನಾಲ್ ಪ್ರೊಡಕ್ಷನ್ ಯೂನಿಟ್ ಅನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಇದೆ. ಅಥವಾ ಈಗ ನೀವು ಹೈಡ್ರೋಪೋನಿಕ್ಸ್ ಬಗ್ಗೆ ಕೇಳಿರ್ತೀರಿ ಎಲ್ಲರೂ. ಹೈಡ್ರೋಪೋನಿಕ್ಸ್ ಅಂದ್ರೆ ಯಾವುದೇ ಮಣ್ಣು ಮತ್ತು ಮಣ್ಣಿನ ಸಹಾಯ ಇಲ್ಲದೆ ಮೇವಿನ ಬೆಳೆಯನ್ನ ಬೆಳೀತಕ್ಕಂಥದ್ದು, ಕೇವಲ ನೀರನ್ನು ಉಪಯೋಗಿಸಿ ಬೆಳೀತಕ್ಕಂಥದಕ್ಕೆ ಹೈಡ್ರೋಪೋನಿಕ್ಸ್ ಅಂತೇಳಿ ಹೇಳ್ತಾರೆ. ಅರಗು ಕೃಷಿ ಆಗಿರ್ಬೋದು, ರೇಷ್ಮೆ ಕೃಷಿ ಆಗಿರ್ಬೋದು, ಟಗರು ಸಾಗಾಣಿಕೆ, ಆಮೇಲೆ ಹಸಿರು ಎಲೆ ಬೀಜದ ಉತ್ಪಾದನೆ, ಈ ತರದನ್ನ ನಾವು ಪರ್ಯಾಯ ಉದ್ಯಮಗಳಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಸೆಕೆಂಡರಿ ಅಗ್ರಿಕಲ್ಚರ್ ನೊಳಗೆ. ಮತ್ತು ಮೂರನೇದು ಮತ್ತೊಂದು ಯಾವುದು ಅಂತ ಹೇಳಿದ್ರೆ, ಈ ಉಪ ಉತ್ಪನ್ನಗಳ ಮರುಬಳಕೆ. ಉಪ ಉತ್ಪನ್ನಗಳ ಮರುಬಳಕೆ ಅಂತಾರೆ ಯಾವುದು ಅಂತ ಹೇಳಿದ್ರೆ, ಉದಾಹರಣೆಗೆ ಅಡಿಕೆ ಎಲೆ ತಟ್ಟೆ ಏನ್ ಮಾಡ್ತೀರಿ ಅಂತೇಳಿ ಇಟ್ಕೊಡ್ರಿ, ಅದನ್ನ ಇದರಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಈಗ ಈ ಬಾಳೆ ಉತ್ಪನ್ನ, ಬಾಳೆ ಮತ್ತು ಕತ್ತಾಳೆಯನ್ನು ಬಳಸಿ ನಾರಿನ ಉತ್ಪನ್ನಗಳನ್ನ ಏನ್ ಮಾಡ್ತಾ ಇದ್ದೀರಿ, ಅದನ್ನ ಮಾಡೋದಕ್ಕೆ ಅವಕಾಶ ಇದೆ. ಚರ್ಮದ ಉತ್ಪನ್ನಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಕೆಲವು ಯೂರಿಯಾಯುಕ್ತ ಸೈಲೇಜ್ ಅನ್ನ ಮಾಡೋದಕ್ಕೆ ಸೆಕೆಂಡರಿ ಅಗ್ರಿಕಲ್ಚರ್ ನಲ್ಲಿ ಪ್ರಾವಿಷನ್ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡರಿ ನಿರ್ದೇಶನಾಲಯ ಈಗ ಪ್ರಾರಂಭ ಆಗಿರೋದ್ರಿಂದ ಬಹುಶಃ ನೋಡೋಣ ಅನ್ನೋದು ತಮ್ಮ ಈಗ 2022 ಕೊನೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ. ಇದನ್ನ ಪ್ರಾಯೋಗಿಕವಾಗಿ ಸದ್ಯ 5 ಜಿಲ್ಲೆನಲ್ಲಿ ಪ್ರಾರಂಭ ಮಾಡಿದ್ದಾರಷ್ಟೇ. ಅಂದ್ರೆ ಈಗ ಸದ್ಯ 5 ಜಿಲ್ಲೆನಲ್ಲಿ ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡಿರೋದು. ಒಂದು ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಅತಿ ಕಡಿಮೆ ಮಳೆ ಇದ್ದು ಯಾರು ಡ್ರೈಲ್ಯಾಂಡ್ ಮೇಲೆ ಬಹಳ ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆ. ಹಂಗಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಮಲೆನಾಡು ಜಿಲ್ಲೆ ಆಗಿ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅರೆ ಮಲೆನಾಡು ಜಿಲ್ಲೆಯಾಗಿ ಹಾವೇರಿ ಮತ್ತು ಬೆಳಗಾಮಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ 5 ಜಿಲ್ಲೆಗಳಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಕ್ಚುಲಿ ಈಗ ಇನ್ನು ಬೇರೆ ರೂಪರೇಷೆಯನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಒಂದು ತಾವು ಎಲ್ಲರೂ ಗಮನಿಸಬಹುದು ಅಂತಂದ್ರೆ, ಇದರಲ್ಲಿ ಮತ್ತೆ 3 ವಿಧ. ಒಂದು ವೈಯಕ್ತಿಕವಾಗಿ ಮಾಡೋದು, ಒಂದು ಎರಡನೇದು ಸ್ವಸಹಾಯ ಸಂಘಗಳ ಮುಖಾಂತರ ಮಾಡೋದು ಅಥವಾ ನಿಮ್ಮ FPOಗಳ ಮುಖಾಂತರ ಮಾಡೋದು, ಅದೊಂದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಬಾಡಿಗೆ ಆಧಾರಿತದ ಮೇಲೆ ನೀವು ಇಡೀ ಸಮುದಾಯ ಸೇರಿಕೊಂಡು ಬಾಡಿಗೆ ಆಧಾರಿತ ಕೇಂದ್ರಗಳನ್ನು ನಡೆಸೋದಕ್ಕೂ ಕೂಡ ಇದರಲ್ಲಿ ಸಬ್ಸಿಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಒಂದು ಅಡ್ವಾಂಟೇಜ್ ನಾವು ಏನ್ ನೋಡ್ತಾ ಇದ್ವಿ ಆಸ್ ಎ JDA, ನನಗೆ ಏನು ಬಹಳ ಅಡ್ವಾಂಟೇಜ್ ಆಗಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, 4 ಲಕ್ಷದವರೆಗೆ ನಿಮ್ದು ಪ್ರಾಜೆಕ್ಟ್ ಇದ್ರೆ, ಉದಾಹರಣೆಗೆ ಇವ್ರು ಯಾರೋ ವೈಯಕ್ತಿಕವಾಗಿ ಮಾಡಬೇಕು, 4 ಲಕ್ಷ ಇದೆ, ಅದರಲ್ಲಿ ಬ್ಯಾಂಕ್ ಶ್ಯೂರಿಟಿ ಏನು ಬೇಕಾಗೋದಿಲ್ಲ, ಒಂದು. ಮತ್ತೆ 4 ಲಕ್ಷ ನಿಮ್ದು ಪ್ರಾಜೆಕ್ಟ್ ಇತ್ತು ಅಂತ ಹೇಳಿದ್ರೆ 75% ಸಬ್ಸಿಡಿ ಕೊಡ್ತಾರೆ, 3 ಲಕ್ಷ ರೂಪಾಯಿ ನೇರವಾಗಿ ಜಮಾ ಆಗುತ್ತೆ. ಮತ್ತೆ ಯೂಶಲಿ ಏನಾಗುತ್ತೆ, ಈ 4 ಲಕ್ಷದ ಪ್ರಾಜೆಕ್ಟ್ ಮಾಡಿದಾಗ ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಇರಲಿ, ಈಗ ಅಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇರೆ ಇರುತ್ತೆ, ಬಂಡವಾಳ ವೆಚ್ಚ ಬೇರೆ ಇರುತ್ತೆ, ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಬೇರೆ ಇರುತ್ತೆ. ಈಗ ಉದಾಹರಣೆಗೆ ಅವ್ರು ಏನಾದ್ರೂ ಸೈಲೇಜ್ನೆ ಮಾಡಬೇಕು ಅಂತಿದ್ದಾರೆ ಅಂತ ಇಟ್ಕೊಳ್ರಿ, ಅಲ್ಲಿ ಬಿಲ್ಡಿಂಗ್ ಬೇಕಾಗುತ್ತೆ, ಜಾಗ ಬೇಕಾಗುತ್ತೆ, ಇದೆಲ್ಲ ಕರೆಂಟ್ ಬೇಕಾಗುತ್ತೆ, ನೀರು ಇವೆಲ್ಲ ಬಂಡವಾಳದಲ್ಲಿ ಬರುತ್ತೆ, ಬಂಡವಾಳ 3 ಲಕ್ಷ ರೂಪಾಯಿ ತನಕ ಬೇಕಾಗುತ್ತೆ. ದೆನ್ ವರ್ಕಿಂಗ್ ಕ್ಯಾಪಿಟಲ್ ಯಾವು ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಮೇವು ತರಬೇಕಾಗುತ್ತೆ, ಅದೇನೋ ಸುಣ್ಣ ತರಬೇಕಾಗುತ್ತೆ, ಉಪ್ಪು ತರಬೇಕಾಗುತ್ತೆ, ಆ ತರದ ಕಚ್ಚಾ ಸಾಮಗ್ರಿಗಳನ್ನ ಏನ್ ತರ್ತಾರಲ್ಲ ಅದು ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ನಾವು ಕರಿತೀವಿ. ಎಲ್ಲಿ ನಿಮಗೆ ಬಂಡವಾಳ ವೆಚ್ಚ 3 ಲಕ್ಷ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ 1 ಲಕ್ಷ ಸೇರಿ 4 ಲಕ್ಷ ರೂಪಾಯಿ ಇರುತ್ತೆ, ಅಲ್ಲಿ ನಿಮಗೆ 3 ಲಕ್ಷ ರೂಪಾಯಿ ಸಬ್ಸಿಡಿ ಜಮಾ ಮಾಡೋದಕ್ಕೆ ಅವಕಾಶ ಇದೆ. ಇದು ಬಹಳ ಅಡ್ವಾಂಟೇಜ್ ಇರತಕ್ಕಂಥದ್ದು, ಮತ್ತು ಇದಕ್ಕೆ ನಿಮಗೆ ಯಾವುದೇ ಬ್ಯಾಂಕಿಂಗ್ ಲಿಂಕೇಜ್ ಬೇಕಾಗಲ್ಲ. ಅದೇ ರೀತಿ ನೀವು ಸಮುದಾಯದ ಇದರಲ್ಲಿ ಕೂಡ ಅಂದ್ರೆ ಎಫ್ ಪಿ ಒ ಮುಖಾಂತರ ಆಗಲಿ ಸ್ವಸಹಾಯ ಸಂಘಗಳಿಗೆ ಆಗಲಿ ಅಲ್ಲೂ ಕೂಡ ಸಬ್ಸಿಡಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಏನು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇರುತ್ತೆ, ಅಲ್ಲಿ ಕಮಿಷನರ್ ಅಧ್ಯಕ್ಷರು ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಸಮಿತಿ ಇರುತ್ತೆ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಧ್ಯಕ್ಷರು ಇರ್ತಾರೆ ಮತ್ತು ಜಂಟಿ ಕೃಷಿ ನಿರ್ದೇಶಕರು ಅದಕ್ಕೆ ಸದಸ್ಯ ಕಾರ್ಯದರ್ಶಿಗಳು ಇರ್ತಾರೆ. ಈ ಸಭೆನಲ್ಲಿ ತೀರ್ಮಾನ ಆದ್ರೆ ನಿಮಗೆ ಸಬ್ಸಿಡಿ ಸ್ಯಾಂಕ್ಷನ್ ಆದಂಗೆ. ಇದನ್ನು ಸಬ್ಸಿಡಿಗೆ ಮತ್ತೊಂದಕ್ಕೆ ಎಲ್ಲೋ ಕಳಿಸ್ಕೊಡ್ಬೇಕು ಅನ್ನೋದು ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಸ್ಥಳೀಯವಾಗಿ ತೆಗೆದುಕೊಳ್ತಕ್ಕಂತ ತೀರ್ಮಾನ, ಸ್ಥಳೀಯವಾಗಿ ಲಭ್ಯವಾಗತಕ್ಕಂತ ಯಾವುದೇ ಪ್ರಾಥಮಿಕ ಕೃಷಿ ಉತ್ಪನ್ನಗಳನ್ನ ಸ್ಥಳೀಯ ಮಾನವ ಸಂಪನ್ಮೂಲಗಳನ್ನ ಬಳಸಿ ಸ್ಥಳೀಯವಾಗಿ ಮೌಲ್ಯವರ್ಧನೆ ಮಾಡತಕ್ಕಂತ ಕೆಲಸ ಇದಾಗಿರೋದ್ರಿಂದ ಇಲ್ಲಿ ಸ್ಥಳೀಯವಾಗಿ ತೆಗೆದುಕೊಳ್ತಕ್ಕಂತ ತೀರ್ಮಾನದ ಮೇಲೆ ನಿಮಗೆ ಸಬ್ಸಿಡಿ ಸ್ಯಾಂಕ್ಷನ್ ಆಗುತ್ತೆ. ಇದನ್ನ ಸಬ್ಸಿಡಿ ಸ್ಯಾಂಕ್ಷನ್ ಮತ್ತೆಲ್ಲೋ ಕಳಿಸ್ತೀವಿ, ಅಲ್ಲಿಂದ ಆಗಿ ಬರಬೇಕು, ಮತ್ತೊಂದತ್ರ ಆಗಿ ಬರಬೇಕು, ಇದು ಎಲ್ಲೂ ಇರೋದಿಲ್ಲ. ಹಂಗಾಗಿ ನಿಮ್ಗೆ ಅಲ್ಲಿ 75% ಸಬ್ಸಿಡಿ ವಿಥೌಟ್ ಬ್ಯಾಂಕ್ ಲಿಂಕೇಜ್ ಸಿಗುತ್ತೆ. ಬಟ್ ಇದೇ ರೈತರ ಉತ್ಪಾದಕರ ಕಂಪನಿ ಆಗಿರ್ಬೋದು ಅಥವಾ ಸ್ವಸಹಾಯ ಗುಂಪುಗಳಾಗಿತ್ತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ಬ್ಯಾಂಕ್ ಲಿಂಕೇಜ್. ಅದೊಂದು ವ್ಯತ್ಯಾಸ ಇದೆ ಆಕ್ಚುಲಿ. ಮತ್ತು ಬಾಡಿಗೆ ಆಧಾರಿತ ಕೇಂದ್ರಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಬ್ಯಾಂಕ್ ಲಿಂಕೇಜ್ ಅನ್ನ ಮಾಡಬೇಕು. ಈಗ ಸದ್ಯಕ್ಕೆ 322.5 ಲಕ್ಷ ಈಗಾಗಲೇ ಇದಕ್ಕೆ ರಿಸರ್ವ್ ಇದೆ, ಚಾಲನೆ ಕೊಡಬೇಕಾಗ್ತದೆ. ಇದನ್ನ ಚಾಲನೆ ಕೊಟ್ಟು ರೈತರಿಗೆ ಸಿಗೋ ರೀತಿಯಲ್ಲಿ ಮಾಡಬೇಕಾಗಿದೆ. ಹಂಗಾಗಿ ಸೆಕೆಂಡರಿ ಅಗ್ರಿಕಲ್ಚರ್ ಇನ್ನು ರೈತರಿಗೆ ಎಟುಕ್ತಿಲ್ಲ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಸದ್ಯದಲ್ಲೇ ಇದಕ್ಕೊಂದು ಚಾಲನೆ ಸಿಗ್ತಾ ಇದೆ. ಚಾಲನೆ ಸಿಕ್ತು ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಇದರ ಉಪಯೋಗವನ್ನ ತಾವು ಪಡ್ಕೋಬಹುದು. ಸೆಕೆಂಡರಿ ಅಗ್ರಿಕಲ್ಚರ್ ಅನ್ನೋದು ಒಂದಿದೆ, ಅದರಲ್ಲಿ ನಮಗೆ ವೈಯಕ್ತಿಕ ಸಂಸ್ಕರಣಾ ಘಟಕಗಳಿಗೆ ಸಬ್ಸಿಡಿ ಸಿಗತ್ತೆ, ಮತ್ತು ಸ್ವಸಹಾಯ ಸಂಘಗಳಿಗೂ ಕೂಡ ಸಬ್ಸಿಡಿ ಸಿಗತ್ತೆ, ಮತ್ತು ಬಾಡಿಗೆ ಆಧಾರಿತ ಕೇಂದ್ರಗಳನ್ನು ಕೂಡ ನಡೆಸೋದಕ್ಕೆ ಅವಕಾಶ ಇದೆ, ಮತ್ತು ಎಲ್ಲದಕ್ಕೂ 75% ಸಬ್ಸಿಡಿ ಇದೆ. ಬಹಳ ಒಳ್ಳೆ ಇದಿದೆ, 30 ಲಕ್ಷ ತನಕ ನಿಮಗೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ, 15 ಲಕ್ಷ ರೂಪಾಯಿ ಬ್ಯಾಕ್ ಹ್ಯಾಂಡ್ ಸಬ್ಸಿಡಿ ಇದೆ, ಮತ್ತು ಎಲ್ಲ ರೀತಿಯ ಸಹಾಯ ಸರ್ಕಾರದಿಂದ ಸಿಕ್ಕುತ್ತೆ. ಇಷ್ಟು ಹೇಳ್ತಾ ನಿಮಗೆ ಧನ್ಯವಾದಗಳು. ಇದುವರೆಗೂ ಮೌಲ್ಯವರ್ಧಿತ ಕೃಷಿ ಈ ಕುರಿತು ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರಾದ ರಮೇಶ್ ಕುಮಾರ್ ಬಿ ಇವರಿಂದ ಮಾಹಿತಿ ಕೇಳಿದಿರಿ. ಈಗ ಪಿಎಂ ಕಿಸಾನ್ ಯೋಜನೆ ಈ ಕುರಿತು ಭದ್ರಾವತಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಶಶಿಧರ್ ಬಿಸಿ ಇವರಿಂದ ಮಾಹಿತಿ. ನಮಸ್ಕಾರ, ನಾನು ಸಹಾಯಕ ಕೃಷಿ ನಿರ್ದೇಶಕನಾಗಿ ಭದ್ರಾವತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಶಶಿಧರ್ ಬಿಸಿ. ನಾನು ಈಗ ನಿಮ್ಗೆ ತಿಳಿಸಿಕೊಡ್ಲಿಕ್ಕೆ ಹೊರಟಿರತಕ್ಕಂಥದ್ದು ಇಲಾಖೆಯ ಪ್ರಮುಖ ಯೋಜನೆ ಆಗಿರತಕ್ಕಂತ ಒಂದು 3 ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇಚ್ಛೆಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಪಿಎಂ ಕಿಸಾನ್ ಯೋಜನೆ. ಈ ಯೋಜನೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಪ್ರಸ್ತುತ 6,000 ರೂಪಾಯಿ 3 ಕಂತುಗಳಲ್ಲಿ 6,000 ರೂಪಾಯಿ ಕೊಡ್ತಾ ಇದೆ. ರಾಜ್ಯ ಸರ್ಕಾರ 2 ಕಂತುಗಳಲ್ಲಿ 4,000 ರೂಪಾಯಿ. ಒಟ್ಟಾರೆಯಾಗಿ ರೈತನಿಗೆ ಬೇಕಾಗಿರತಕ್ಕಂತ ಕೃಷಿ ಪರಿಕರ ಅಂದ್ರೆ ಬಿತ್ತನೆ ಬೀಜ ಇರಬಹುದು, ರಸಗೊಬ್ಬರ ಇರಬಹುದು, ಸಸ್ಯ ಸಂರಕ್ಷಣಾ ಔಷಧಿ ಇರಬಹುದು, ಇವನ್ನ ಖರೀದಿ ಮಾಡಲಿಕ್ಕೆ 10,000 ರೂಪಾಯಿಗಳನ್ನ ಕೊಡ್ತಾ ಇದೆ. ಬಹಳಷ್ಟು ರೈತರು ಈ ಕೆವೈಸಿಯನ್ನು ಮಾಡಿಸಿಲ್ಲ. ಈಗೇನು ಹಿಂದೆ ಕಂತುಗಳು ಬರ್ತಾ ಇತ್ತು, ಆ ರೈತರುಗಳು ಈ ಕೆವೈಸಿ ಮಾಡಿಸದೇ ಇರೋದ್ರಿಂದ ಮುಂದಿನ ಕಂತುಗಳು ನಿಲ್ಲೋ ಸಂಭವ ಇರ್ತದೆ. ಹಾಗಾಗಿ ನಿಮ್ಮ ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇಲ್ಲ ನಮ್ಮ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ನಿಮ್ಮ ಈ ಕೆವೈಸಿಯನ್ನ ಮಾಡಿಸಿದರೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗ್ತಾ ಅನುದಾನ ನಿಮ್ಮ ಖಾತೆಗೆ ನೇರವಾಗಿ ವರ್ಗಾವಣೆ ಆಗ್ತದೆ. ಇನ್ನೊಂದು ಯೋಜನೆ ರೈತ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಕೃಷಿ ಯಂತ್ರೋಪಕರಣಗಳ ಬಳಕೆ, ಕೃಷಿಯಲ್ಲಿ ಯಂತ್ರಗಳನ್ನು ಬಳಕೆ ಮಾಡಲಿಕ್ಕೆ ಉತ್ತೇಜನಕ್ಕಾಗಿ ಡೀಸೆಲ್ ಸಬ್ಸಿಡಿಯನ್ನ ಸರ್ಕಾರ ನೀಡ್ತಾ ಇದೆ. ಇದು ಪ್ರತಿ ಎಕರೆಗೆ 250 ರಂತೆ, ಗರಿಷ್ಠ 5 ಎಕರೆವರೆಗೆ 1,250 ರೂಪಾಯಿ ನೀಡ್ತಾ ಇದೆ. ರೈತ ಬಾಂಧವರು ಯಾವುದೇ ಇಲಾಖೆ ಅಥವಾ ಯಾವುದೇ ಅಧಿಕಾರಿಗಳ ಹತ್ರ ಅಲಿಯೋದು ಬೇಕಾಗಿಲ್ಲ, ನೇರವಾಗಿ ಅಕೌಂಟ್ಗೆ ಡಿಬಿಟಿ ಮೂಲಕ ನೇರವಾಗಿ ರೈತನ ಖಾತೆಗೆ ಇದು ಜಮಾ ಆಗ್ತದೆ. ನೀವು ಮಾಡಬೇಕಾಗಿರೋದು ಇಷ್ಟೇನೆ, ಯಾರೆಲ್ಲ FID ಮಾಡಿಸಿಲ್ವೋ ಅಂದ್ರೆ FID ಅಂದ್ರೆ ನಾವೊಂದು ನೋಂದಾವಣೆ ಮಾಡ್ತೇವೆ. ನಾವು ನೋಂದಾವಣೆಗೆ ನೀವೊಂದು ಆಧಾರ್ ಕಾರ್ಡು ಜೆರಾಕ್ಸು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಪಾಣಿ ಮತ್ತೆ ಒಂದು ಫೋಟೋ ಇವುಗಳನ್ನ ತೆಗೆದುಕೊಂಡೋಗಿ ನಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಕೃಷಿ ಸಂಬಂಧಿತ ಇಲಾಖೆಗಳಾಗಿರ್ತಕ್ಕಂತ ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಪಶುಸಂಗೋಪನೆ, ಈವನ್ ಈಗ ಇದರಲ್ಲೂ ಕೊಟ್ಟಿದ್ದಾರೆ, ಯಾವ್ದು ಡೈರಿನಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ಹೋಗಿ ನೀವು ನೋಂದಾವಣೆ ಮಾಡಿದರೆ ನಿಮ್ಮ ಅಕೌಂಟ್ಗೆ ನೇರವಾಗಿ

ಚಿನ್ನ ಏರಣ ಮಗನಿಗೆ ಚಿನ್ನ ಚಿನ್ನ ಚಿನ್ನಾರಿಗೆ ಪಾವಣವೇ ಚಿನ್ನ ಬೆಳವಾರೇ ಮಲಿನಾಡ ಚಿನ್ನ ಬೆಳವಾರೇ ಮಲಿನಾಡ ಚಿನ್ನ ಬೆಳವಾರೇ ಮಲಿನಾಡಿನ ಮಕ್ಕಳ ಚಿನ್ನದ ಸಾಸೋವೇ ತೊಡುದಾರಿ ಚಿನ್ನದ ಸಾಸೋವೇ ತೊಡುದಾರಿ ಮುತ್ತಿನ ಜಗಲೇ